एक भारतीय अपने कर्तव्य को सर्वोच्च प्राथमिकता देगा, पूरी निष्ठा से उसका पालन करेगा, तो भारत को आगे बढ़ने में कोई मुसीबत नहीं आएगी, आगे बढ़ने से कोई रोक नहीं पाएगा। हम अपने आसपास देखें तो लाखों लाख युवा, लाखों लाख महिलाएं, हमारे बच्चे, हमारे परिवार कर्तव्य की इसी भावना को जी रहे हैं। ये भावना जैसे जैसे प्रत्येक भारतीय का चरित्र बनती जाएगी, भारत का भविष्य उतना ही उज्जवल होता जाएगा। मैं कवि मुकुंद दास जी के शब्दों में कहूं तो, की आनंदो ध्वनि उठलो, की आनंदो ध्वनि उठलो, बंगो भूमे भारत भूमे। जे के छे आज भारतवासी आरती माना सोने, लेगे छे आपुन काये जार जार नीचे मोने। कोटि कोटि भारतीयों की भावना निरंतर सशक्त हो, क्रांति विरोधी भावना से हमें हमेशा प्रेरणा मिलती रहे, इसी कामना के साथ विप्लवी भारत गैलरी के लिए मैं फिर से आप सबको बहुत बहुत बधाई देता हूं। वंदे मातरम, धन्यवाद। On the occasion of Shaheed Divas, Honorable Prime Minister Shri Narendra Modi delivering his address after inaugurating the Biplobi Bharat Gallery at the Victoria Memorial Hall in Kolkata. Prime Minister on this occasion saying that he would express his gratitude to every person who sacrificed their life for India. Prime Minister invoking Konaklota Barua, Kamala Das Gupta, Rani Lakshmibai and other heroines of the Indian freedom movement who sacrificed their lives and their youth to bring justice to Indians and free us from the British rule. Prime Minister adding that the Biplobi Bharat Gallery will be a beautiful addition to the heritage of Kolkata. Prime Minister also saying that the government is working towards transforming one of the world's oldest museums, the Indian Museum of Kolkata. Prime Minister adding that while Azadi Ka Amrit Mahotsav is in its full fervor, people from across the nation have organized activities on the occasion of Shaheed Divas to remember the sacrifice of those brave Indian revolutionaries. Prime Minister also adding that India is investing heavily in heritage tourism, which will not only serve to increase the income of the citizens, but also present new job opportunities. And finally, Honorable Prime Minister saying that the 21st century India has realized its potential of rich heritage and culture. And today, it is the time that we tap this potential by promoting our heritage, and that will serve to not just scale our tourism, but also augment employment opportunities for small service scale providers. With that, we come to the end of this special broadcast, wherein Honorable Prime Minister Shri Narendra Modi inaugurated the Biplobi Bharat Gallery at Victoria Memorial Hall in Kolkata. Coordinated by Pramod Kumar with assistance by Puneet Bharadwaj, along with my co-commentator Preeti Mohan, this is Bhuvan Apurvajha signing off. News and updates continue on the other side. Stay tuned. This broadcast came to you from the Delhi station of All India Radio. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:54. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಏನದ ಅಂತ ನೋಡೋಣ. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಮಣ್ಣಿನ ಮಗ. ಇದರಲ್ಲಿ ಹೈನುಗಾರಿಕೆಯಲ್ಲಿ ಅನುಭವ ಕುರಿತು ರಾಘವೇಂದ್ರ ಅಯ್ಯರ್ ಸಂಘ್ ಅವರೊಡನೆ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ರೊಳಿ. ಆನಂತರ ಕಲಬುರಗಿಯ ಶ್ರೀಮತಿ ಶಾಂತಾಬಾಯಿ ರಾಥೋಡ್ ಹಾಗೂ ಸಂಗಡಿಗರಾದ ರಂಗುಬಾಯಿ ಜಾಧವ್, ಜಮಲಾಬಾಯಿ,

ಅಡಿ ಅಡಿ ರೇಂಗಳೆ ಮಾಪುಲೆ ರಾಧಾಡಿ ಅಡಿ ರೇಂಗಳೆ ಮಾಪುಲೆ ರಾಧಾಡಿ ಅಡಿ ಬೇಸೇ ನಾಯ ಗಾಡಿ ಲಾಯ ಚು ಯಾಜು ಯಾ